ಮಿನಿಮಮ್ ಒಂದು ಎಕರೆಕಾಗಿ ನಮಗೆ 70-80 ಟನ್ ಕಬ್ಬು ಬೆಳೆದಿವು. ಕಬ್ಬು ಬೆಳೆದ ಕೈಸಿಂದ ಇಂತಿ ಜಮಖಂಡಿ ಶುಗರ್ಸ್ ನಮಗೆ ಫ್ಯಾಕ್ಟ್ರಿ ಸಮೀಪ ಐತಿ, ಆ ಫ್ಯಾಕ್ಟ್ರಿಗೆ ಕಬ್ಬು ಕೊಡ್ಲಾಕತ್ತಿದ್ದೀವಿ. ಆ ಫ್ಯಾಕ್ಟ್ರಿ ಕೊಡಾಕತ್ತಿರಿಂದ ಒಳ್ಳೆಯ ಬಿಲ್ಲುಗಳು ಬರ್ಲಾಕತ್ತಿದ್ದವು. ಬಿಲ್ಲುಗಳು ಬರಾಕತ್ತಾನ ನಾವು ದುಡ್ಡು ಉಳಿತಾಯ ಮಾಡ್ಕೋತ ಹೊಂಟಿವ್ರಿ ಸರ್. ಉಳಿತಾಯ ಮಾಡ್ಕೋತ ಹೊಂಟಿವಿ. ಉಳಿತಾಯ ಆಗುತ್ತ ಹೋಗುತ್ತ ಹೋಗೋಣ. ನಾವು 3 ವರ್ಷಕ್ಕೆ 4-5 ಎಕರೆ ಹಿಂಗೆ ಜಮೀನು ನಾವು ಖರೀದಿ ಮಾಡ್ಕೋತ ಹೋದೀವ್ರಿ. ಪ್ರಾರಂಭದಲ್ಲಿ ನೀವು ಕಾಲೇಜ್ ಓದಿದ್ದೀನಿ ಅಂತ ಹೇಳಿದ್ರಿ, ಈ ಕೃಷಿಗೆ ಬರಬೇಕು ಅಂತ ಹೇಗೆ ಆಸಕ್ತಿ ಬಂದಿದ್ದು ಹೇಗೆ ನಿಮಗೆ? ನಾವು ಶಾಲಿ ಕಲ್ಕೋತಾ ಇದ್ರು ರೀ. ನಮ್ಮ ತಂದೆ ತಾಯಿ ನಮ್ಮ ಅನ್ನ ಅವರು ಒಕ್ಕಲ್ತನ ಮಾಡ್ತಿದ್ರು. ಅವ್ರ ಜೋಡಿ ನಾವು ಮುಂಜಾನೆ ಶಾಲಿ ಸೂಟಿ ಇದ್ದಾಗ ಮುಂದೆ ನಮಗೆ ಸಮಯ ಸಿಕ್ಕಾಗ ಅಲ್ಲಿ ನಾವು ಹೊಲಕ್ಕೆ ಹೋಗವ್ರನ ಹೋಗಿ ಅವ್ರ ಕೂಡ ಕೈಗೂಡವ್ರ ಅವ್ರ ಕೂಡ ಕೂತ್ಕಿಸಿಂದ ನಮ್ಮ ತಂದೆ ಜೋಡಿ ಕೂತು ನಾವು ಕಸಾನೂ ತೆಗೆದೀವಿ ರೀ. ಮುಂದೆ ದನಕರುಗಳು ಮೇವು ಮಾಡಿ ಹಾಕ್ತಿದ್ದೀವಿ. ಅದನ್ನು ಮಾಡ್ಕೋತ ಮಾಡ್ಕೋತ ಬಂದೀವಿ ರೀ. ಮುಂದೆ ನಮ್ಮ ತಂದೆನೂ ತೀರ್ಕೊಂಡು ಹೋದರು. ತೀರ್ಕೊಂಡು ಹೋದ್ಕಂದ್ರೆ ಇಡೀ ಜವಾಬ್ದಾರಿನೇ ನಮ್ಮ ಮ್ಯಾಗ ಬಿತ್ತು. ಆಮೇಲೆ ನಾವು ಇದಪ್ಪ ನಮ್ಮ ಕಸಬತ್ತು ತಿಳಿದು ನಾವು ಯಾವ ನೌಕರಿ ಗೀಕ್ರಿ ಏನೂ ಬೇಡ, ಇದನ್ನು 11 ಎಕರೆದಾಗ ದುಡ್ಕೋಬೇಕು, ದುಡ್ಕೋತ ಹೊಂಟಿವು. ಅಲ್ಲಿಂದ ಇಲ್ಲಿ ತನಕ ನಮಗೆ ದೇವರು ಅಲ್ಲಿ ಅನ್ನು ಭೂಮಿಯಾಗ ಅನುಕೂಲ ಸಾಕಟ್ಟು ಮಾಡಿಕೊಟ್ರಿ. ಅಂದರೆ ನೀವು ಪ್ರಾರಂಭದಲ್ಲಿ ರೈತ ಕುಟುಂಬದಿಂದ ಬಂದವರು ಅಂತ ಹೇಳಿ? ರೈತ ಕುಟುಂಬದಿಂದ ಬಂದವ್ರಿ ರೀ. ಜಮೀನು ಅಂತ ಹೇಳಿದ್ರಿ, ಆ 22 ಎಕರೆ ಜಮೀನಲ್ಲಿ ಏನೇನು ಬೆಳೆದಿದ್ದೀರತ್ತ? ಈಗ ಹೆಚ್ಚು ಕಮ್ಮಿ ಸರ, ನಮಗೆ ನಮ್ಮ ಊರಾಗ ಉತ್ಪನ್ನ ಬರೋದು ಕಬ್ಬಿಂದ ಹೆಚ್ಚು ಬರ್ತೈತೆ ರೀ. ನಾವು ಹೆಚ್ಚು ಕಬ್ಬನ್ನು ಬೆಳಿತೀವಿ ರೀ. ಹಚ್ಚು ಕಬ್ಬು ಹಚ್ತೀವಿ ರೀ. ನೆಲ ತಯಾರು ಮಾಡ್ಕೇಸಿಂದ ರೀ ಜುಲೈ ಅಥವಾ ಆಗಸ್ಟ್ನಾಗ ಲವಣಿ ಮಾಡ್ತೀವಿ ರೀ. ಜುಲೈ ಆಗಸ್ಟ್ನಾಗ ಲವಣಿ ಮಾಡೋಕ್ಕಿಂತ ಪೂರ್ವದಲ್ಲಿ ಸಗಣಿ ಗೊಬ್ಬರ ಹಾಕ್ತೀವಿ ರೀ. ನಮ್ಮ ಮತ್ತು ದನಗಳು ಅದಾವೆ ರೀ, ಸಗಣಿ ಗೊಬ್ಬರ ಹಾಕ್ತೀವಿ ರೀ. ಒಟ್ಟು ನಮ್ಮ ಮನೆಯಂದ್ರೆ ತೊಗೋತೀವಿ ರೀ, ಹೊರಗಿಂದು ಕೊಂಡು ತೊಗೋತೀವಿ. ತೊಗೊಂಡು ಸಗಣಿ ಗೊಬ್ಬರ ಹಾಕಿಸಿಂದ ಇಂತಿ ಕಾತ ಹಾಕಿ ಗಳೆ ಗಳೆ ಹೊಡೆದು ನೆಲ ತಯಾರು ಮಾಡಿ ಮತ್ತು ನಾವು ಎಕರೆಗೆ 1-1.5 ಚೀಲ ಡಿ ಎ ಪಿ ಗೊಬ್ಬರ ಹಾಕ್ತೀವಿ ರೀ. ತಳಕ್ಕೆ ಡಿ ಎ ಪಿ ಗೊಬ್ಬರ ಹಾಕಿಸಿಂದ ಕಬ್ಬು ಹಚ್ಚಿರಿ ಬೆಳ್ಕೋತ ಹೋಗ್ತೀವಿ ರೀ. ಅದನ್ನು ಮುಂದೆ ಟಾನಿಕ್ಕು ಹೊಡಿತೀವಿ ರೀ. ಅದಕ್ಕೆ ಕಬ್ಬು ಹಚ್ಚಿದ ಒಂದು 2 ತಿಂಗಳಿಗೆ ಅದು ಟಾನಿಕ್ ಹೊಡಿತೀವಿ, 1-2 ಸಲ ಟಾನಿಕ್ ಹೊಡಿತೀವಿ ರೀ. ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ನಾವು ಕವಲಿ ಮುಖಾಂತರ ಹಾಸ್ತೀವಿ ಸರ್. ನದಿ ಕೃಷ್ಣಾದಿಂದ ಪೈಪ್ಲೈನ್ ಅದಾವೆ ರೀ. ನಮ್ಮ 5 ಇಂಚಿ ಪೈಪ್ಲೈನ್ ಐತಿ. ಕವಲಿ ಮುಖಾಂತರ ನೀರು ಹಾಸ್ತೀವಿ ಸರ್. ನಾವೇನು ಡ್ರಿಪ್ಪ ಅದು ಇದು ಈಗ ಮಾಡ್ಲಾಕತ್ತಾರ ರೀ. ನಮಗೆ ಕವಲಿ ಮ್ಯಾಗ ನೀರು ತಿರುಗ್ತಾವ್ರಿ ಎಲ್ಲರು ಸರ್. 1 ಎಕರೆಗೆ ಎಷ್ಟು ನಿಮಗೆ ಆದಾಯ ಬರುತ್ತೆ? ಎಷ್ಟು ಟನ್ ಕಬ್ಬು ಬೆಳಿತೀರಾ ನೀವು? ನಾವು 1 ಎಕರೆಗೆ ರೀ ಸರ, ಕಬ್ಬು ಹಚ್ಚಿದ ವರ್ಷ ರೀ ಮಿನಿಮಮ್ 60-70 ಟನ್ ಬೆಳಿತೀವಿ ರೀ ಹಚ್ಚಿದ ವರ್ಷ ರೀ. ಮುಂದೆ 2ನೇ ಕೂಲಿಗಿಂತಿ 40-50 ಬೆಳಿತೀವಿ ರೀ. 3ನೇ ಕೂಲಿ 30-40 ಬೆಳಿತೀವಿ ರೀ. 3 ಕೂಲಿ ತಗೊಂಡ ನಂತರ ನಾವು ಕಬ್ಬು ಎಬ್ಬಿ ತೆಗಿತೀವಿ ರೀ. ಮತ್ತು ಎಬ್ಬಿ ತೆಗೆದು ಒಂದು ಪೀಕ್ ಚಿಲ್ಲರ್ ಮಾಡ್ತೀವಿ ನಾವು. ಚಿಲ್ಲರ್ ಅಂದರೆ ಏನು, ಗೊಂಜಾಳ ಮೆಕ್ಕೆಜೋಳ ತೆಗಿತೀವಿ, ಇಲ್ಲ ಸೂರ್ಯಪಾನ ತೆಗಿತೀವಿ ರೀ, ಇಲ್ಲ ಒಂದು ಗೋಧಿರೆ ತೆಗಿತೀವಿ ರೀ. ಈ ಥರ ತೆಗೆದು ಮತ್ತೆ ನೇಗಲಾ ತಿರುಗಿ ಹೋಗೋದು ಒಂದು ತಿಂಗಳು ಬ್ಯಾಸಿಗೆ ದಿವಸನೇ ಬ್ಯಾಸಿಗೆ ಅದನ್ನು ಕಳೆದ ಮುಂದೆ ಮತ್ತೆ ಜುಲೈ ಆಗಸ್ಟ್ ಹೋಗಿ ಕಬ್ಬು ಹಚ್ತೀವಿ ರೀ ನಾವು. ಏನಕ್ಕೆ ಈ ರೀತಿ ಮಾಡ್ತೀರಾ ನೀವು? ಬರೀ ಯಾವತ್ತು ಕಬ್ಬನ್ಯಾಗ ಕಬ್ಬು ಕಬ್ಬನ್ಯಾಗ ಕಬ್ಬು ಪಾಟ್ನ ತೆಗೆದ್ರೆ ಕಬ್ಬು ಹಚ್ಚೋದ್ರಿಂದ ಭೂಮಿಗೆ ನಮಗೆ ಅದರೊಳಗಿನ ಸತ್ವಾಂಶ ಕಮ್ಮಿ ಆಕತ್ತೆ ರೀ. ಕಮ್ಮಾಗಿ ಬರೀ ಕಬ್ಬು ತೆಗೆದುಕೊಟ್ಟೆ ಪಾಟ್ನ ಕಬ್ಬು ಹಚ್ಚಿದೀವಿ ಅಂದ್ರೆ ನಮಗೆ ಉತ್ಪನ್ನ ಕಡಿಮೆ ಬರ್ತೈತೆ ರೀ. ನಾವು ಪ್ರಾಕ್ಟಿಕಲ್ ಆಗಿ ನೋಡೀವಿ ರೀ, ಬರೀ ಕಬ್ಬು ತೆಗೆದ್ರೆ ಕಬ್ಬು ಹಚ್ಚೋದ್ರಿಂದ ನಮಗೆ ಸರಿಯಾಗಿಲ್ಲ. ಅದಕ್ಕಾಗಿ 1 ವರ್ಷ ಕಬ್ಬು ತೆಗೆದ್ಗಳಿಂದ ರೀ, 1 ವರ್ಷ ಬಿಟ್ಟು ಚಿಲ್ಲರ್ ಮಾಡಿ ಕಬ್ಬು ಹಚ್ಚಿದೀವಿ ಅಂದ್ರೆ ಭೂಮಿಗೆ ಮತ್ತೆ ಎಟ್ಟೋಬೇಕಾದಟ್ಟು ಅದಕ್ಕೆ ಒಂದು ಸ್ವಲ್ಪ ಶಕ್ತಿ ಅನ್ನೋದು ಬರ್ತೈತೆ ರೀ. ನಿಮ್ಮ ಹಳ್ಳಿಯಲ್ಲಿ ಬೇರೆಯವ್ರಿಗಿಂತ ನೀವು ಎಷ್ಟು ಪಟ್ಟು ಹೆಚ್ಚು ಬೆಳಿತೀರ? ನಾವು ಬೇರೆಯವ್ರಿಗೆ ಹೋಲಿಕೆ ಮಾಡಿದ್ರೆ, ಬೇರೆಯವ್ರು ಹೋಲಿಕೆ ಮಾಡಿದ್ರೆ ಸರ್ ಕೆಲವು ಮಂದಿ ಬೆಳೀತಾರೆ ನಮಗಿಂತ ಹೆಚ್ಚು ಬೆಳೆದವ್ರೆ, ನಾನು ಭಾಳ ಕಡಿಮೆ ರೀ. ಜಾಸ್ತಿ ನಾವು ಅನ್ಕ ನಾವು ಒಕ್ಕಲ್ತನ ಮನೆತನದ ಬಂದು ಅದರಾಗ ದುಡಿಬೇಕು, ಅದನ್ನ ಮಾಡಬೇಕು, ಅದನ್ನ ಮನನ ಮಾಡ್ಕೊಂಡು ಹೊಂಟಿವು. ಹಿಂಗಾಗಿ ನಾವು ನಮ್ಮದು ನಾವು ಚಲೋ ಬೆಳೆದ ಬೆಳಿತೀವಿ ರೀ ಅಲ್ಲಿ. ನಮ್ಮ ಈ ಕೃಷಿಯಲ್ಲಿ 8 ಎಕರೆ ಜಮೀನಲ್ಲಿ ತಾವು ಕಬ್ಬು ಬೆಳೀತಾ ಇರೋದು ಅಂತ? ಈಗ 1-18 ಎಕರೆ ಜಮೀನ್ದಾಗ ಕಬ್ಬು ಬೆಳಿತೀವಿ ರೀ ನಾವು. ಬಾಕಿ 4 ಎಕರೆಯಲ್ಲಿ ಏನೇನು ಬೆಳ್ಕೋತೀವಿ? 4 ಎಕರೆಯಲ್ಲಿ ಒಂದು ನಮ್ಮ ಮನೆ ಪ್ರತ್ಯೇಕ ಗೋಧಿ ಹಾಕೋತೀವಿ ರೀ ನಾವು. 1-2 ಎಕರೆ ಗೋಧಿ ಹಾಕೋತೀವಿ ರೀ. 1 ಎಕರೆದಟ್ಟಿಂತಿ ನಮ್ಮಲ್ಲಿ ಮತ್ತು ಹಸುಗಳದಾವ್ರಿ, 1-4 ಎಮ್ಮೆ ಅದಾವು, 4 ಆಕಳುಗಳದಾವು. ನನಗಳು ಮೇವು ಬೇಕಂತ ಹೇಳ್ಕೇಸಿಂದ 20 ಗುಂಟೆ ಜೋಳದ ಮೇವತ್ತು ಹಾಕ್ತೀವಿ ರೀ. 20 ಗುಂಟೆ ಸರ್ಕಾರಿ ಮೇವತ್ತು ಸಿಗ್ತೈತೆ ರೀ ನಮ್ಮಲ್ಲಿ. ಸರ್ಕಾರಿ ಬೀಜ ಹಚ್ಕೇಸಿಂದ ಅದರಿಂದ ಅದನ್ನು ದನಗಳಿಗೆ ಮೇವು ಮಾಡ್ತೀವಿ. 4 ಎಕರೆ ಹಿಂಗೆ ಚಿಲ್ಲರ್ ಇಡ್ತೀವಿ ರೀ. 1-18 ಎಕರೆ ಕಬ್ಬಿನ ಲವಣಿ ಮಾಡಿರ್ತೀವಿ. ಮತ್ತು ಈ ಕಬ್ಬಿನ ಆದಾಯದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಯಾವ ರೀತಿ ಕಬ್ಬನ್ನು ನೀವು ಕಟಾವು ಮಾಡ್ತೀರಾ, ಎಲ್ಲಿ ಕಳಿಸ್ತೀರಾ, ಅದರದೊಂದು ಆದಾಯ ಅದರದೊಂದು ಸ್ವಲ್ಪ ರೈತರಿಗೆ ಹೇಳ್ತೀರಾ? ಕಬ್ಬಿನ ಆದಾಯ ನೋಡಿರಿ, ನಾವು ನಮ್ಮ ಕೌಟಿಗೆ ಜಮಖಂಡಿ ಶುಗರ್ಸ್ ಫ್ಯಾಕ್ಟ್ರಿ ಸಮೀಪ ಐತಿ. ನಾವು ಜಮಖಂಡಿ ಶುಗರ್ಸ್ ಫ್ಯಾಕ್ಟ್ರಿಗೆ ಕಟಾವು ಮಾಡಿ ಕಳಿಸ್ತೀವಿ ರೀ ನಾವು. ಮಿನಿಮಮ್ 1 ಎಕರೆಗೆ ಹಚ್ಚ ಕಬ್ಬು ಇದ್ದಾಗ ನಾವು ಇವತ್ತಿನ ಇದಕ್ಕೆ ರೀ 1-70 ಟನ್ ಕಬ್ಬು ಬೆಳೆದ್ರಿಂದ ನಮಗೆ ಫ್ಯಾಕ್ಟ್ರಿಯವರು 1 ಟನ್ನಿಗೆ 2,500-3,000 ಧಾರಣೆ ಕೊಡ್ತಾರೆ ರೀ. ಅದರಿಂದ ನಮಗೆ ಉತ್ಪನ್ನ ಚಲೋ ಆಕೈತೆ ರೀ, ದುಡ್ಡು ಅನುಕೂಲ ಆಕೈತೆ ರೀ. ಎಷ್ಟು ಖರ್ಚು ಬರುತ್ತೆ, ಎಷ್ಟು ನಿಮಗೆ ಲಾಭ ಬರುತ್ತೆ? ಒಂದು ಎಕರೆಗೆ ನಾವು 70 ಟನ್ ಕಬ್ಬು ಹೇಳಿದ್ರೆ ಸರ 1.5 ಲಕ್ಷ ತನಕ ಕಬ್ಬಿನ ಬಿಲ್ ಹಾಕೈತಿ ರೀ ಹಚ್ಚಿದ ವರ್ಷ ರೀ. ಅದ್ರಾಗ ನಾವು ಹೆಚ್ಚು ಕಮ್ಮಿ ಒಂದು 50,000 ರೂಪಾಯಿ ತನಕ ಖರ್ಚು ಮಾಡೋಂಗಿಲ್ಲ. 50,000 ಕಡಿಮೆ ಆಗ್ತೈತಿ ರೀ. ಕಸ, ಗೊಬ್ಬರ, ನೀರಿನ ಖರ್ಚು, ಆಳು ಎಲ್ಲ ಕೂಡಿ ತೆಗೆದ್ರೂ ಒಂದು 50,000 ರೂಪಾಯಿ ಖರ್ಚು ತೆಗೆದ್ರೂ 1 ಲಕ್ಷ ತಕನೂ ನಮ್ಗೆ ಉಳಿದಾವ ರೀ. ಎರಡನೇ ವರ್ಷ ಕಡಿಮೆ ಉಳಿತಾವ ರೀ 30,000, 40,000, 50,000. ಮುಂದೆ 3ನೇ ವರ್ಷ ಅದಕ್ಕಿಂತ ಕಮ್ಮಿ ಉಳಿತೈತಿ. ಕಬ್ಬು ಹಚ್ಚಿದ ವರ್ಷ ಇಳುವರಿ ಹೆಚ್ಚು ಹಾಕವ್ರಿ. ಎರಡನೇ ವರ್ಷ ಕಮ್ಮಿ ಆಕತಿ, 3ನೇ ವರ್ಷ ಕಮ್ಮಿ ಆಕತ್ತೆ ರೀ. 22 ಎಕರೆಗೆನ ನೀವು ಒಬ್ಬರೇ ಮಾಡಲಿಕ್ಕಾಗಲ್ಲ, ನಿಮಗೆ ಸಹಾಯಕ್ಕೆಲ್ಲ ಬೇಕಾಗ್ತಾರೆ. ಅವ್ರನ್ನ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ? ಎಷ್ಟು ಜನ ತಾವು ಆಳುಗಳನ್ನು ಮತ್ತು ಏನೇನು ಇಟ್ಕೊಂಡು ಕೆಲಸ ಮಾಡ್ತೀರಾ? ನಮ್ಮ ಆಳುಗಳಂದ್ರೆ ಸರ, ನಮ್ಮಲ್ಲಿ ನಮ್ಮ ಮನೆಯಾಗ ನಾವು ಅಣ್ಣ, ನಮ್ಮ ತಮ್ಮ, ನಾನು, ನಮ್ಮ ಅಣ್ಣ, ನಮ್ಮ ಅಣ್ಣನ ಮಗ, ನಮ್ಮ ಮಗ, ನಾವು 4 ಜನ ಕೂಡಿ ದುಡಿತೀವಿ ರೀ. ಇದ್ರಾಗ ಹೆಣ್ಮಕ್ಳು ನಮ್ಮ ಮನೆಯಾಗ ಜಾಸ್ತಿ ದುಡಿಯೋಂಗಿಲ್ಲ. ಆಳುಗಳು ಹಚ್ಚಿದ್ರೆ ಹೆಣ್ಮಕ್ಳು ಹೋಗಿ ಆಳುಗಳ ಹಿಂಬಾಲ ನಿಂತು ಕೆಲಸ ಮಾಡಿಸ್ಕೊತಾರೆ ರೀ. ನಾವು 4 ಮಂದಿ ಮಾತ್ರ ನೀರು ಹಾಸೋದು, ಏನು ತೆಗೆದು ಬಂದರೂ ನಾವು 4 ಮಂದಿ ಮಾಡ್ತೀವಿ ರೀ. ಏನೋ ತೆಗೆದು ಬಂದರೂ ಮುಂದೆಂತಿ ಒರ್ವಿ ಒಂದು ಆಳು ಕರ್ಕೊಂತೀವಿ ರೀ. ನಾವು ಮುಂಜಾನೆ ಬರ್ತಾನೋ ಸಾಯಂಕಾಲ ಹೋಗ್ಕಂಡ್ರಿ. ಮತ್ತು ನಮ್ಮ ಎಲ್ಲ ಹೊಲಗಳದ್ದು ಕೆಲಸ ಮಾಡ್ಲಿಕ್ಕೆ ನಾವು ಟ್ಯಾಕ್ಟರ್ ಮಾಡೀವಿ ರೀ. ಸುಮಾರು 8-10 ವರ್ಷದಿಂದ ಟ್ಯಾಕ್ಟರ್ ಮಾಡ್ಕೊಂಡು ಟ್ಯಾಕ್ಟ್ರಲ್ಲಿ ನಮ್ಮ ಅಣ್ಣನ ಮಗ ಆಯ್ತು ಟ್ಯಾಕ್ಟರ್ ಮ್ಯಾಗ ನಾವು ಬೇಕಾದ ಡ್ರೈವರ್ನ ತೊಗೋತೀವಿ ಕೆಲಸಕ್ಕೆ. ಮುಂದೆ ನಮ್ಮ ಕಬ್ಬು ಕಟಾವಕ್ಕೆ ಬಂದಾಗ ನಾವು ಫ್ಯಾಕ್ಟ್ರಿ ಗಾಡಿ ಬಾಂಡ್ ಮಾಡಿರ್ತೀವಿ ರೀ. ಫ್ಯಾಕ್ಟ್ರಿ ಅವರು ಅಡ್ವಾನ್ಸ್ ಅಂತ 3 ಲಕ್ಷ ರೂಪಾಯಿ ಅಥವಾ 2 ಲಕ್ಷ ಕೊಡ್ತಾರೆ ರೀ ಅವ್ರು ನಮಗೆ ಲೇಬರ್ ಮಾಡಕ್ಕೆ ರೀ. ಗ್ಯಾಂಗ್ ಅಂದರೆ ಲೇಬರ್ ಕೊಡ್ರಿ. ಅವ್ರು ಎಷ್ಟು ಜನ ನೀವು ಗ್ಯಾಂಗ್ ಅಂತ ಅಂದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವು ಗ್ಯಾಂಗ್ ಅಂದ್ರೆ ರೀ 18 ಮಂದಿನ ಲೇಬರ್ಗಳು ತೊಗೊಂಡು ನಾವು ಕಬ್ಬು ಕಟಾವು ಮಾಡ್ಲಿಕ್ಕೆ ಮಾಡಿರ್ತೀವಿ ಸರ. ಒಬ್ಬ ಲೇಬರ್ಗೆ 30-40 ಸಾವಿರ ದುಡ್ಡು ಕೊಟ್ಟಿರ್ತೀವಿ ರೀ. ನಮ್ಮ ಫ್ಯಾಕ್ಟ್ರಿ ಚಾಲು ಇರೋದು 5 ತಿಂಗಳು ರೀ. 5 ತಿಂಗಳು ಚಾಲು ಇರ್ತೈತಿ ರೀ. ಒಮ್ಮೆ 4 ತಿಂಗಳು ಇರ್ತೈತಿ, ಒಮ್ಮೆ 5 ತಿಂಗಳು ಇರ್ತೈತಿ ರೀ. ಅಷ್ಟು ದಿನದಾಗ ಅವ್ರು 18 ಮಂದಿ ದುಡಿದ್ರಿ ನಮಗೆ. ಅವ್ರಿಗೆ ಒಂದು ಟನ್ನಿಗೆ ಅವ್ರ ಫ್ಯಾಕ್ಟ್ರಿಯವ್ರು ಈಗ 3 ವರ್ಷ ಹತ್ರ 280 ಹಂಗೆ ಪಗಾರ ಕೊಡ್ತಾರೆ ರೀ ಅವರು. 1 ಟನ್ನಿಗೆ 280 ಅದ ಪಗಾರನ ಅವ್ರಿಗೆ ಕೊಡ್ಸೀಸಿ ರೀ, ನಾವು ದುಡಿಸ್ಕೋತೀವಿ ಸರ್. ಮುಂದೆ ನಮ್ಮ ಟ್ಯಾಕ್ಟರ್ ದುಡಿತೈತಿ ರೀ. ಟ್ಯಾಕ್ಟರ್ ದುಡಿದ್ರೆ ಅದಕ್ಕೂ ಎಂತಿ 1 ಟನ್ನಿಗೆ 250 ನಮಗೆ ಬಾಡಿಗೆ ಕೊಡ್ತಾರೆ. ನಮ್ಮದೊಂದು 700 ರೂಪಾಯಿ ಡಿಜೆಲ್ ಅದು ಇದು ಖರ್ಚು ಹೋಗಿ ಅದ್ರದ್ದು ನಮ್ಮ ಮಿನಿಮಮ್ ಒಂದು ಪ್ರತಿ ವರ್ಷ ಒಂದು 2-3 ಲಕ್ಷ ರೂಪಾಯಿ ನಮ್ಗೆ ಅದ್ರಾಗೂ ಉಳಿತಾಯ ಐತೆ ರೀ. ಟ್ಯಾಕ್ಟ್ರಿ ದುಡಿಯುತ್ತೆ ಅಂದರೆ ಯಾವ ರೀತಿ ಅದು ದುಡಿಮೆ ಮಾಡುತ್ತೆ ಅಂತ? 5 ತಿಂಗಳನ್ನ ಸರ್ ನಾವು ಫ್ಯಾಕ್ಟ್ರಿಗೆ ಹಾಕಿರ್ತೀವಿ ರೀ ಬಾಂಡ್ ಮಾಡಿ. ಅಲ್ಲಿ ಕಬ್ಬು ಕಡದವ್ರು ಲೇಬರ್ಗಳು ಹೇರಿ ಕೊಡ್ತಾರೆ ರೀ. ನಾವು ಊದ ಸುರಿ ಬರ್ತೀವಿ ರೀ ಅಲ್ಲಿ ಫ್ಯಾಕ್ಟ್ರಿಗೆ ಹಾಕಿ ಬರ್ತೀವಿ ರೀ. ಅದ್ರದ್ದು ನಮಗೆ ಬಾಡಿಗೆ ಕೊಡ್ತಾರೆ ರೀ ಅವರು. 1 ಟನ್ನಿಗೆ 280 ಹಂಗೆ ಬಾಡಿಗೆ ಕೊಡ್ತಾರೆ ರೀ. ಅದ್ರದ್ದು 225 ಇರ್ತಕ್ಕ 1 ಟನ್ನಿಗೆ ಬಾಡಿಗೆ ಕೊಡ್ತಾರೆ. ಅದ್ರದ್ದು ಉಳಿತಾಯ ನಮಗೂ ಹಾಕತ್ತೆ ಸರ್. ಅವಾಗಲೇ ಹೇಳಿದರೆ ಹೈನುಗಾರಿಕೆ ಮಾಡ್ತೀನಿ, ನಮ್ಮಲ್ಲೂ ಹಸು ಎಲ್ಲ ಇದೆ ಅಂತ ಹೇಳಿದ್ರೆ ಆ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದು? ಹೈನುಗಾರಿಕೆ ಸರ್ ನಮ್ಮ 4 ಇವು ಜರ್ಸಿ ದನಗಳದಾವೆ ರೀ. ಅವತ್ತು ಜರ್ಸಿ ಒನಕ ಜಾಸ್ತಿ ಓದು ನಾವು KMF ಡೈರಿಗೆ ಹಾಕ್ತೀವಿ ರೀ. ನಮ್ಮಲ್ಲಿ ಐತಿ ಅದ್ರದ್ದು ನಮಗೆ ದಿವಸ ಮಿನಿಮಮ್ ಇಲ್ಲ ಅಂದ್ರೂ ಒಂದು 300-400 ರೂಪಾಯಿ 2 ಹೊತ್ತು ಕೂಡಿ ಒಂದು 400 ತಕ್ಕ ಹಾಲಿನ ರೊಕ್ಕನೂ ಕೂಡ್ತೈತಿ ರೀ. ಹಾಲು ಎಷ್ಟು ಕೊಡುತ್ತೆ ಅಂತೀರಾ ಹಸು? ಒಂದು ಹಸು ನಮ್ಮಲ್ಲಿ ನಮ್ಮ ಮನೆಯಾಗ ಒಂದು 10 ಕೊಡುವಂಥ ಹಸುನು ಐತಿ, 15 ಲೀಟ್ರ್ ಕೊಡುವಂಥ ಹಸುನು ಐತಿ ಸರ್. ಒಂದು ರೀತಿಯ ಹಸುನ ಸಲಕರಣೆ ಮಾಡ್ತೀರಾ ನೀವು ದಿನಾಗಲೂ, ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದು? ನಾವು ಮುಂಜಾನೆ 4:45 ನಾವು ಹೊಲಕ್ಕೆ ಹೋಗ್ತೀವಿ ರೀ. ಅದರದ್ದು ದನಗಳ ಕಾಲಂದೆಲ್ಲ ಸ್ವಚ್ಛ ಮಾಡಿ ಕಿಸಿಂದ ಅದನ್ನು ಸಗಣಿ ಗಿಗ್ನಿ ಬಳದು ನಾವು ಕೊಟ್ಟಿಗೆಗೆ ಹಾಕಿ ಅವತ್ತರನ್ನ ಸ್ವಚ್ಛ ಮಾಡಿ ಕಿಸಿಂದ ನಾವು ಮುಂಜಾನೆ ನಾವು ದನಗಳ ಹಿಂಡ್ಕೊಳ್ಳೋದು ಮಾಡ್ತೀವಿ ರೀ. ಅಂದರೆ ನಿಮ್ಮ ಕೈಯಲ್ಲಿ ಕರೆಯೋದು ಈಗ ಮಿಷಿನರಿಗಳೆಲ್ಲ ಬಂದಿದ್ದಾವೆ ಕೈಲಿನ ಕರಿತೀವಿ ರೀ. ನಮ್ಮಲ್ಲಿ ಒಬ್ಬ ಆಳು ಮನುಷ್ಯ ಅದನ್ನು ಆಳು ಮನುಷ್ಯ ನಾನು ಕೂಡಿ ಕೈಲಿನ ಹಿಂಡ್ಕೋತೀವಿ ರೀ. ಹಿಂಡ್ಕೊಂಡು ಅಂತಾರೆ ಎಂತಿ ಹಾಲೆಲ್ಲ ತೊಗೊಂಡು ಮನೆಗೆ ಒಂದು 1 ಎಮ್ಮೆ ಐತಿ ರೀ, 2 ಎಮ್ಮೆ ಇದಾವೆ. 1 ಎಮ್ಮೆ ಹಾಲು ನಾವು ಮನೆಗೆ ಯೂಸ್ ಮಾಡ್ತೀವಿ ರೀ. 1 ಎಮ್ಮೆ ಯಾವತ್ತು 2 ಎಮ್ಮೆ ಹಿಂಡಂಗಿಲ್ಲ, ಒಮ್ಮೆ ಹಿಂಡ್ತೈತಿ ಒಮ್ಮೆ ಹಿಂಡಲ್ಲ. 1 ಎಮ್ಮೆ ಅದ ಎಂತಿ ನಾವು ಮನೆಗೆ ಇಟ್ಕೋತೀವಿ ರೀ. ಒಂದು ಮತ್ತು ನಾವು ಪೂಜೆಕತ್ ಜವಾರಿ ಹಾಕ್ಲೂ ಇಟ್ಕೊಂತೀವಿ ರೀ. ಇವು ಜರ್ಸಿ ಎಂತಿ ಹಿಂಡಿ ನಾವು ಹೈನುಗಾರಿಕೆ ಹಾಲು ಹಾಕ್ತೀವಿ ರೀ ಸರ್. ಅದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತದೆ ಅಂತ? ಅದರಿಂದ ನಮಗೆ ಮಿನಿಮಮ್ ತಿಂಗಳ ಅದ್ರದ್ದಾದ್ರೂ ಒಂದು 10-15 ಸಾವಿರ ರೂಪಾಯಿ ಇನ್ಕಮ್. ಕೂಲಿ ಕೊಡೋದು ಬಿಟ್ಟು ಎಷ್ಟು ಉಳಿಯುತ್ತೆ ಅಂತ? ಕೂಲಿ ಕೊಡೋದು ಬಿಟ್ಟು ತಿಂಗಳಿಗೆ 10-12 ಸಾವಿರ ರೂಪಾಯಿ ಆಕಳದ ಹೈನದ್ದ ಉಳಿತೈತೆ ಸರ್ ನಮಗೆ. ಕೇವಲ ನೀವು ಹಾಲಿನ ಮಾತ್ರ ಮಾಡಲ್ಲ, ಮತ್ತು ಅದರಿಂದ ಸಗಣಿ ಗೊಬ್ಬರ ಅದ್ರ ಬಗ್ಗೆ ನೀವೇನು? ಅದ್ರದ್ದು ನಾವು ಸಗಣಿ ಅಂತೀವಿ ವರ್ಷದಾಗ ಒಮ್ಮೆ ನಮ್ಮ ಯಾವರೇ ಈಗೇನು ನಾವು 18 ಎಕರೆ ಕಬ್ಬು ಐತೆ ತಿಳಿನ್ರಲ್ಲ, ಏಕೂ 18 ಎಕರೆಲ್ಲ ನಾವು ಏಬಿ ಹೊರಗೆ ತೆಗಿಯಂಗಿಲ್ಲ ರೀ. 3 ಬೆಳೆ ಒಂದು 4 ಎಕರೆ 5 ಎಕರೆ ಜಮೀನು ಕುಲ್ಲ ಆಗಿರ್ತೈತಿ ರೀ. ಅದು ವರ್ಷಕ್ಕೊಮ್ಮೆ ನಾವು ಅದರ ಸಗಣಿ ಗೊಬ್ಬರ ನಮ್ಮ ಭೂಮಿಗೆ ಹಾಕಿಬಿಡ್ತೀವಿ ಸರ್. ಅದರಿಂದನೂ ನಮಗೆ ಭೂಮಿದು ಇಳುವರಿ ಭಾಳ ಹೆಚ್ಚಾಗತ್ತೆ ಸರ್. ಎಷ್ಟು ಇಳುವರಿ ಬರುತ್ತೆ ಅಂತ ನಾವು ಹೇಳಿದ್ರಿ ಸರ್? ನಾವು ಕಬ್ಬಿನ ತನಕ 1 ಎಕರೆಗೆ ಹಚ್ಚು ಕಬ್ಬು ಹಚ್ಚಿದ ವರ್ಷ 60-70 ಟನ್ ನಾವು ಬೆಳೆದ ಬೆಳಿತೀವಿ ರೀ. ಈ ಸಗಣಿ ಗೊಬ್ಬರ ಹಾಕಿ ನೀವು ಹೆಚ್ಚು ಬೆಳಿತೀರಾ ಅಂತ ಹೇಳ್ತೀರಿ ಅಂದರೆ, ಈಗ ಬೇರೆ ರೈತರುಗಳೆಲ್ಲ ಈಗ ಏನು ಮಾಡ್ತಾರೆ, ಬೇರೆ ಬೇರೆ ರಸಗೊಬ್ಬರಗಳನ್ನು ಹಾಕ್ತಾರೆ, ಅವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸಗಣಿ ಗೊಬ್ಬರ ಹಾಕೋದ್ರಿಂದ ನಿಮಗೆ ಅನುಕೂಲ ಆಗ್ತೈತಿ, ಹೆಚ್ಚು ಭೂಮಿಗೆ ಸಗಣಿ ಗೊಬ್ಬರ ಹಾಕ್ರಿ ಅಂತ ಹೇಳ್ತಿರು ಸರ್. ಸಗಣಿ ಗೊಬ್ಬರ ಹಾಕ್ರಿ, ಸಗಣಿ ಗೊಬ್ಬರ ಹಾಕೋದ್ರಿಂದ ದನಗಳು ಕರುಗಳು ಹೆಚ್ಚು ಮಾಡಿರಿ, ಮುಂದೆ ನಮ್ಮಲ್ಲಿ ಭೂಮಿಯಾಗ ನಮಗೆ ಕಮ್ಮಿ ಸಿಗಲಿಲ್ಲ ಅಂದರೂ ಯಾರು ದನಗಳು ಮಾಡ್ಯಾರ ಅವರಲ್ಲಿ ಕೊಂಡಾದರೂ ತೊಗೊಂಡು ಸಗಣಿ ಗೊಬ್ಬರ ಹಾಕಿ ಕಬ್ಬು ಬೆಳೆದ್ರಿಂದ ನಮಗೆ ಜಾಸ್ತಿ ಬೆಳೀತೈತಿ ಅಂತ ನಾವು ಹೇಳ್ತಿರು ಸರ್. ಅವಾಗಲೇ ಸೂರ್ಯಪಾನ ಅವೆಲ್ಲ ಹೇಳಿದ್ರಿ, ಅವೆಲ್ಲ ಎಷ್ಟೆಷ್ಟು ಆದಾಯ ಬರುತ್ತೆ ನಿಮ್ಗೆ? ಸೂರ್ಯಪಾನದು ನಾವು ಆದಾಯ ಏನು ಭಾಳ ವಿಚಾರ ಮಾಡಲ್ಲ ಸರ್, ಅದಕ್ಕೆ ಕಡಿಮೆ ಬರ್ತೈತಿ ರೀ ಅದ್ರದ್ದು ಖರ್ಚು. ಅದಕ್ಕೆ ಆದ್ರೂ ರೀ ನಮ್ಮ ಮುಂದೆ ನಾವು ಮತ್ತೊಂದು ಕಬ್ಬು ಬೆಳಿಲಾಕ ನಮಗೆ ಅನುಕೂಲ ಆಗ್ತೈತೆ ಅನ್ನೋ ಲೆಕ್ಕಕ್ಕೆ ಒಂದು ವರ್ಷ ನಾವು ಅದನ್ನು ಚಿಲ್ಲರ್ ಪಿಕ್ ಮಾಡಿರ್ತೀವಿ ರೀ. ಸೂರ್ಯಪಾನ, ಗೋಧಿ, ಗೋಂಜಾಳ ಭೂಮಿ ಕಾಲಗೈ ಆಗೋದ್ರಿಂದ ಮುಂದಿನ ಉತ್ಪನ್ನ ಚಲೋ ಬರ್ತಾವ ನಾವು ಮಾಡ್ತೀವಿ ರೀ. ಆದಾಯ ಸ್ವಲ್ಪ ಬರ್ತದೆ ಸರ್, ಅದ್ರಾಗೇನು ಕಡಿಮೆ ರೀ ಸರ್. ಕಬ್ಬಿನ ಬಗ್ಗೆ ಹೇಳ್ತಿದ್ರಿ, ಕಬ್ಬನ್ನು ಯಾವ ರೀತಿ ಸಾಲ ಮಾಡೋದು ಅದರದೊಂದು ಸ್ವಲ್ಪ ಕೃಷಿ ಬಗ್ಗೆ ಹೇಳ್ತೀರಾ? ಕಬ್ಬು ನಾವು ಕಬ್ಬು ನಾಟಿ ಮಾಡ್ತೀವಿ ರೀ. ನಾಟಿ ಮಾಡಿದ ಒಂದು ಮಿನಿಮಮ್ ಒಂದು 30 ದಿವಸಕ್ಕೆ ನಾವು ಅದರದೊಂದು ಸ್ವಲ್ಪ ಕಸ ತೆಗೆಸ್ತೀವಿ ರೀ. ಕಸ ತೆಗೆಸಿದ್ಗಳಿಂದ ರೀ ಒಂದು ಸ್ವಲ್ಪ ಸರ್ಕಾರಿ ಗೊಬ್ಬರ ಹಾಕ್ತೀವಿ ರೀ. ಸರ್ಕಾರಿ ಗೊಬ್ಬರ ಹಾಕಿಸಿದ ಮತ್ತೆ ನೀರು ಕೊಡ್ತೀವಿ ರೀ ಸರ್. ನೀರು ಕೊಟ್ಟಿವಿ ರೀ, ನೀರು ಕೊಡೋಣ ಮತ್ತು ಕಬ್ಬು ಸ್ವಲ್ಪ ಜಾಸ್ತಿ ಬೆಳೀತೈತಿ ರೀ. ಬೆಳೆದ್ರೂಪ್ಲೆ ಮತ್ತು ಕಸ ಆತಂದ್ರೆ ಏನು ಮಾಡ್ತೀವಿ ರೀ, ಈಗ ಎತ್ತುಗಳು ಬಿಟ್ಟಿವಿ ರೀ, ಸಣ್ಣ ಟ್ಯಾಕ್ಟರ್ ಮಾಡೀವಿ ರೀ. ಈಗ ಪವರ್ ಟೇಲರ್ ಅಂತೇಳಿ ಆ 4 ಫುಟಿನ ಸಾಲ ಇರ್ತಾವ್ರಿ ಮಿನಿಮಮ್. ಪವರ್ ಟೇಲರ್ ಟ್ಯಾಕ್ಟರ್ ಹಾಕಿಸಿಂದ ನಿಂತು ಒಳಗಿನ ಕಸ ಎಲ್ಲ ಹೋಗಿಸ್ತೀವಿ ಸರ್. ಕಸ ಹೋಗಿಸ್ಕಿಸಿಂದ ಮತ್ತು ನೀರು ಕೊಡ್ತೀವಿ ರೀ. ಸ್ವಲ್ಪ ಗೊಬ್ಬರ ಹೋಗೋದು, ಸರ್ಕಾರಿ ಗೊಬ್ಬರ ಸ್ವಲ್ಪ ಹೋಗೋದು, ನೀರು ಕೊಡ್ತೀವಿ ರೀ. ನೀರು ಕೊಟ್ಟಗಳಿಂದ್ರೆ ಭೂಮಿಯೊಳಗೆ ತೇವಾಂಶ ಹಸಿ ಇದ್ದ ಟೈಮ್ದಾಗ ಟಾನಿಕ್ ಕುಡಿತೀವಿ ರೀ. ಆ ಟೈಮ್ದಾಗ ಟಾನಿಕ್ ಕುಡಿದ್ರಿಂದ ಕಬ್ಬು ಎಲೆ ಆಗಲಾಕತ್ತಿ ರೀ, ಕಬ್ಬು ಬೆಳವಣಿಗೆ ಹೆಚ್ಚಾಕತ್ತಿ ರೀ, ಅದು ಜಾಸ್ತಿ ಬೆಳಿತೈತಿ ರೀ. ಟಾನಿಕ್ ಕೊಡೋದು ಕಸಿಂದ ನಿಂತು ಭೂಮಿ ಅವ್ರತಕ್ಕೆ ಮತ್ತು ಬಿಡ್ತೀವಿ ರೀ. ಬಿಟ್ಟು ಭೂಮಿ ಆರಿದ ಮ್ಯಾಗ ಮಿನಿಮಮ್ ನಮ್ಮ ಭೂಮಿ 20 ದಿವಸಕ್ಕೊಮ್ಮೆ ನೀರು ಬೀಳ್ತೈತಿ ರೀ. ನಮ್ಮ ಭೂಮಿ ನಮ್ಮ ಎರೆಯ ಭೂಮಿ ಹಾಕತಿ ರೀ. ಒಮ್ಮೆ ನೀರು ಹಾಸಿದೀವಿ ಅಂದರೆ 20 ದಿವಸ ನಮ್ಮ ಭೂಮಿ ನೀರು ಕೇಳೋಂಗಿಲ್ಲ. 20 ದಿವಸದ ನಂತರ ಮತ್ತೊಮ್ಮೆ ನೀರು ಕೊಡ್ತೀವಿ ರೀ. ನೀರು ಕೊಟ್ಟು ಕಿಸಿಂದ ಎಂತಿ ಮತ್ತು ಕಸದು ಆಗಿತ್ತಂದ್ರೆ ರೀ ಆಮೇಲೆ ಹೊಂಟಿ ಆಳ ಹಚ್ಚಿ ಕಸ ತೆಗೆಸ್ತೀವಿ ರೀ. ಹೆಣ್ಣಾಳ ಹಚ್ಚಿ ಆಮೇಲೆ ಹೊಳೆ ಮುಳೆ ಈ ಪವರ್ ಟೇಲರ್ ದಗದ ಮಾಡೋಂಗಿಲ್ಲ. ಜಾಸ್ತಿ ಪವರ್ ಟೇಲರಿಂದ ದಗದ ಮಾಡೋದ್ರಿಂದ ರೀ ಅದು ಬೇರೆ ಹರಿದ ಕಿಸಿಂದ ಕಬ್ಬಿನ ಊಟ ಕಡಿಮೆ ಅನಿಸ್ತೈತೆ ನಮ್ಮ ಮನಸ್ಸಿಗೆ. ಅದಕ್ಕೆ ಹಿಂಗಾಗಿ ಅದನ್ನು ಒಂದು ಸರ ಪವರ್ ಟೇಲರ್ ದಗದ ಮಾಡ್ತೀವಿ ರೀ. ಹೊಳೆ ಮುಳೆ ಭಾಳ ಮಾಡೋಂಗಿಲ್ಲ. ಕಸ ಆದಂಗೆ ಒಂದು 2 ಸರ 3 ಸರ ನಾವು ಹೆಣ್ಣಾಳ ಆಳುಗಳು ಹಚ್ಚಿ ಕಸ ತೆಗೆಸ್ಕೋತೀವಿ ಸರ್. ಈ ಮಧ್ಯೆ ಏನಾದರೂ ರೋಗ ಬಂತು ಕಬ್ಬಿಗೆ, ಆ ಟೈಮಲ್ಲಿ ಏನು ಮಾಡ್ತೀರ? ರೋಗ ಬಂತಂದ್ರೆ ನಮ್ಗೆ ಜಮಖಂಡಿ ಸಮೀಪ ಆಕತಿ ರೀ. ಹೋಗಿ ಇಂತಿ ಅಲ್ಲಿ ಗ್ರಾಮ ಸೇವಕರಿಗೆ ಭೇಟಿ ಹಾಕಿವಿ ರೀ. ಮುಂದೆ ಈ ಔಷಧ ಮಾರಾಟ ಮಾಡ್ತಾರೆ ರೀ ಜಮಖಂಡಿಯಾಗ, ಮಾಡುವಂಥ ಬಾಳದಿಂದ ಅಂಗಡಿಗಳದವ್ರಿ. ಇಂಥದ್ದು ನಮ್ಮಲ್ಲಿ ರೋಗ ಆಗೈತಿ, ಇಂಥದ್ದು ಬಿಳಿ ಉನ್ನಿ ಬೀಳಾಕತೈತಿ, ಇಂಥದ್ದು ನಮ್ಮ ಕಬ್ಬು ಇಂತಿ ತಣ್ಣು ಹೆಚ್ಚಾಗಿ ಕೆಂಪು ಇಟ್ಟಂಗಿರ ಗತಿ ಬರಲಾಕತೈತಿ, ಇದಕ್ಕೂ ಯಾವುದಾದ್ರು ಔಷಧ ಕೊಡಂತೀವಿ ರೀ. ಅದಕ್ಕೆ ಸಂಬಂಧಪಟ್ಟಂಥ ಔಷಧ ಕೊಡ್ತಾರೆ, ಅದನ್ನು ತಂದು ಹೊಡಿತೀವಿ ರೀ. ಮನೆಯಿಂದ ನಿಮ್ಗೆ ಏನಾದ್ರು ಒಂದು ಪ್ರೋತ್ಸಾಹ ಬೇಕೇ ಇರುತ್ತೆ ಮನೆಯವ್ರ ಕಡೆಯಿಂದ, ನಿಮ್ಗೆ ಯಾವ ರೀತಿ ಮನೆಯವ್ರ ಕಡೆಯಿಂದ ಪ್ರೋತ್ಸಾಹ ಇದೆ? ನಮ್ದನ್ಕೊ ಮನೆಯವ್ರು ಅನ್ಕ ನಾವು ಮಾಡ್ಕೋತಾ ಬಂದದ್ದು ಅಗ್ರಿಕಲ್ಚರ್ ರೀ. ಮನೆಯವ್ರಿಗೆ ಗೊತ್ತೈತೆ ರೀ ನಾವು ಒಳ್ಳೆ ರೀತಿ ದುಡಿತೀವಿ, ಹೋಗ್ತೀವಿ, ಮಾಡ್ತೀವಿ. ನಮಗೆ ಅವರ ಟೈಮ್ಗೆ ಸರಿಯಾಗಿ ಅವರ ಉಪಹಾರ ವ್ಯವಸ್ಥೆ ಅನ್ನು ಮುಂದೆ ಎಂತಿ ಏನೇ ಬೇಕಾದರೂ ನಮ್ಮ ಜೋಡ ಅವರು ಕೈಗೂಡ್ತಾರೆ. ನಮ್ಮ ಮನೆಯಾಗ ನಮ್ಮ ಅಣ್ಣ, ನಾನು, ನಮ್ಮ ಮಗ, ನಮ್ಮ ಅಣ್ಣನ ಮಗ, ನಾವು ಅನ್ಕ 4 ಮಂದಿ ಭೂಮಿಯಾಗ ದುಡಿತೀವಿ. ಅದ್ರ ತಕ್ಕಂತೆ ನಮ್ಮ ಮನೆಯನ್ನು ಹೆಣ್ಮಕ್ಳಾದರೂ ನಮಗೆ ಯಾವುದಕ್ಕೂ ತೊಂದರೆ ಮಾಡಲಾರ್ದ ನಮಗೆ ಸಪೋರ್ಟ್ ಮಾಡಿ ಕೊಡ್ತಾರೆ ರೀ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಓದಬೇಕು ಅಂತ ಅಂದು ಎಲ್ಲ ಓದ್ಕೊಂಡು ಪಟ್ಟಣಕ್ಕೆ ಹೋಗ್ತಾರೆ ಮಕ್ಕಳುಗಳು. ಆದರೆ ನೀವು ನಿಮ್ಮ ಮಕ್ಕಳನ್ನೇ ಈ ಕೃಷಿಗೆ ಅವಲಂಬಿಸ್ಕೊಂಡಿದ್ದೀರಾ, ಅವರನ್ನು ನಿಮ್ಮ ಜೊತೆ ಕೆಲಸ ಮಾಡಿಸ್ತಿದ್ದೀರ, ಏನಕ್ಕೋಸ್ಕರ ಇದು ಅಂತ? ನಾನು ಸ್ವಂತ ಓದಿದವನ ರೀ, ಸ್ವಂತ ಓದಿದವನ ರೀ. ನನಗೆ ಓದಿಕೆಸಿಂದ ನಾ ಏನರೇ ಮಾಡ್ಕೋಬೇಕಂತ ಹೋದ್ರೆ ನನಗೆ ಏನೇನೂ ಸಾಧ್ಯ ಆಗಿಲ್ಲ. ಡಿಗ್ರಿ ಅನ್ಕಂಪ್ಲೀಟ್ ಆದ್ರೂಪ್ಲೇ ನಾವು ಏನು ಮಾಡಬೇಕು ಅನ್ನೋದು ಅಲೆಮಾರಿ ಆಗಿ ತಿರುಗಲಕತ್ತಿದ್ದೀವಿ ರೀ. ನಮ್ಮಲ್ಲಿ ದುಡಿಲಕ್ಕು ಭೂಮಿ ಕಮ್ಮಿ ಇತ್ತು, ಉತ್ಪನ್ನೂ ಇದ್ದಿದ್ದಿಲ್ಲ, ತಂದಿಗಳು ಸಾಲದಾಗಿದ್ದರು ಸಿಕ್ಕಾಪಟ್ಟಿ 2001 ಇಸವಿ ಒಳಗೆ. ಅಲ್ಲಿ ಆದ ಅನುಭವ ನನಗೆ ಗೊತ್ತೈತಿ, ತೊಂದರೆ ಆಗೈತಿ ನನಗೆ. ಅದಕ್ಕೆ ನಮ್ಮ ಮಕ್ಕಳನ್ನು ನಮ್ಮಂಗನ ಈಗಿಂದ ನಾವು ಅವ್ರಿಗೆ ಒಂದು ಸ್ವಲ್ಪ ಅದ್ರ ಬದಲ ಅನುಭವ ಶಿಕ್ಷಣ ಕಲ್ತಾರೆ ರೀ. ಪಿ ಯು ಸಿ ಮುಗಿಸ್ಯಾರ, ಈಗ ಒಬ್ಬ ಮಗ ಎಂಟಿ ಪಿ ಯು ಸಿಗೆ ಅದಾನ. ಶಿಕ್ಷಣ ಪಿ ಯು ಸಿ ಸಾಲ ಅಂದ್ರೆ ಮುಂಜಾನೆ 7:30 to 11 ಸಾಲಿಗೆ ಹೆಚ್ಚು ಕಮ್ಮಿ ಬಿಡ್ತಾವ್ರಿ ಪಿ ಯು ಸಿ. 11 ಸಾಲ ಬಿಟ್ಟರೆ ಊರಾಗ ಬರ್ತಾರೆ ಬಂದ್ಗಳಿಂದ್ರೆ ಅವ್ರನ್ನ ತೋಟಕ್ಕೆ ನಮ್ಮ ಜೋಡಿ ಕರ್ಕೊಂಡು ಹೋಗಿ ಅವ್ನು ನಮ್ಮ ಕೂಡ ಕೆಲಸಕ್ಕೆ ಹಚ್ತೀವಿ ಸರ್. ಮುಂದೆ ಪಿ ಯು ಸಿ ಸೆಕೆಂಡ್ ಇಯರ್ಗೆ ಎಕ್ಸಾಮ್ ಸಮೀಪಕ್ಕೆ ಬಂದಾಗ ಒಂದು 4 ತಿಂಗಳು ರೂಮ್ ಮಾಡಿಟ್ಟು ಚಲೋ ಅಭ್ಯಾಸ ಮಾಡ್ಲಕ್ಕ ಹಚ್ಚಿ ಪಿ ಯು ಸಿ ಪಾಸ್ ಮಾಡಿಸಕ್ ಪ್ರಯತ್ನ ಮಾಡ್ತೀವಿ ರೀ. ಮಕ್ಕಳ ಸಾಲಿ ನಾವೇನು ಕಡೆಗಣಿಸಿಲ್ಲ ರೀ, ಆದರೆ ಪಿ ಯು ಸಿ ತಕ್ಕನಕ ಅವ್ರನ್ನ ಕಲಿಸೇ ಕಲಿಸ್ತೀವಿ ರೀ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಈ ಕೃಷಿನ ಮರೆತು ಪಟ್ಟಣದ ಕಡೆ ಹೋಗ್ತಾ ಇದ್ದಾರೆ ಎಲ್ಲರೂ. ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ, ಕೃಷಿ ಚಟುವಟಿಕೆ ಮಾಡಬೇಕು ಅಂತನೋ ಅಥವಾ ಬೇಡ ಅಂತ ಹೇಳಕ್ಕೆ ಇಷ್ಟ? ನನ್ನ ಅನುಭವ ಪ್ರಕಾರ ಪಟ್ಟಣಕ್ಕೆ ಹೋಗೋದೇನು ನನಗೆ ಸರಿಯಿಲ್ಲ. ಕೃಷಿ ಭೂಮಿ ಅವರು ಸ್ವಂತ ಸಾಗುವಳಿ ಉಣ್ಣುವಂಥ ಜಮೀನು ಅಂತಂದ್ರೆ ಸರ ಸಾಕಷ್ಟು ಅದ್ರಾಗ ಅನುಕೂಲ ಐತಿ. ನಾವು ಯಾವ ರೀತಿ ಭೂಮಿಯಾಗ ದುಡಿತೀವೋ ಆ ರೀತಿ ನಮಗೆ ಅದು ಭೂಮಿ ಅನ್ನ ಕೊಡ್ತೈತೆ ರೀ. ಮತ್ತು ನನಗಾದ ಅನುಭವ ನಮಗೆ ಭೂಮಿಯಾಗ ಸಾಕಷ್ಟು ಅನುಕೂಲ ಆಗೈತಿ. ಜನರಾದರೂ ಭೂಮಿಯಾಗ ದುಡಿದ್ರಿಂದ ಅನುಕೂಲ ಆಗ್ತೈತಿ, ಪಟ್ಟಣಕ್ಕೆ ಹೋಗೋದ್ರಿಂದ ಅನುಕೂಲ ಆಗಂಗಿಲ್ಲ. ನಾವು ದುಡಿಲಾರದ ಮೈಗಳರಾಗಿ ಏನಾರ ಮಾಡೋಕ್ಕೆ ಹೋದೀವಿ ಅಂದ್ರೆ ರೀ ಲಾಸ್ ತೋರಿಸ್ತವ್ರೆ. ಮತ್ತು ಭೂಮಿಯಾಗ ದುಡಿದ್ರಿಂದ ನೀರ ಕರೆಂಟ ಸರ್ಕಾರದಿಂದ ಇವೆರಡು ನಮಗೆ ರೈತರಿಗೆ ಸಿಕ್ಕು ಅಂದ್ರೆ ಆ ಸರ್ಕಾರ ನಮಗೇನು ಸಾಲ ಸುಳ್ಳು ಮಾಡಬೇಕಾಗಿಲ್ಲ, ಏನೇನು ಮಾಡಬೇಕಾಗಿಲ್ಲ. ಕರೆಂಟ ನೀರ ಎರಡು ನಮಗೆ ಒಳ್ಳೆ ರೀತಿಯಿಂದ ಅವರು 12 ತಿಂಗಳು ಅನುಕೂಲ ಮಾಡಿ ಕೊಟ್ರಂದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಐತೆ. ಮುಂದೆ ಈ ಕೃಷಿ ಜಮೀನಲ್ಲಿ ಇನ್ನು ಬೇರೆ ಬೇರೆ ಏನೇನು ಮಾಡಬೇಕು ಅಂತ ತಾವು ಅಂದ್ಕೊಂಡ್ರದ್ದು ಮುಂದೆ? ಮುಂದೆ ನಮ್ಗೆ ವಿಚಾರಿಸ್ರೆ ಈಗ ಹೈನುಗಾರಿಕೆನಕ ಮಾಡೀವಿ ರೀ, ಕಬ್ಬಿನ ಬೆಳೆನೂ ಉತ್ಪನ್ನ ಬೆಳೆದೀವಿ. ಈಗ ನಮಗೆ ಒಂದು ಸ್ವಲ್ಪ ನಮ್ಮ ಅನುಭವ ಪ್ರಕಾರ ಕೋಳಿ ಫಾರ್ಮ್ ಮಾಡೋದು ತಿಳ್ಕಿಸಿಂದ ಅನ್ಲಾಕತ್ತಾರ ರೀ. ಫಾರ್ಮ್ ಮಾಡಿದರೆ ಚಲೋ ಆಗ್ತೈತಿ, ಫಾರ್ಮ್ ಮಾಡಂತಾರೆ. ಅದೊಂದು ಸ್ವಲ್ಪ ನಾವು ವಿಚಾರ ಮಾಡೀವಿ ರೀ, ಮಾಡಬೇಕಂತ ವಿಚಾರ ಮಾಡಿಲ್ಲ, ಮಾಡ್ತೀವಿ ರೀ. ಇಲ್ಲಿ ತಮ್ಮ ಕೃಷಿ ಜಮೀನಲ್ಲಿ ಮಾಡೋದು ಅಥವಾ ಬೇರೆ ಕಡೆ ಮಾಡೋದು? ಇಲ್ಲ, ನಮ್ಮ ಜಮೀನಲ್ಲೇ ಮಾಡ್ತೀವಿ ರೀ. ನಮಗೆ ಅಲ್ಲಿ ಕರೆಂಟು ಅನುಕೂಲ ಐತೆ ರೀ, ಮುಂದೆ ನಮ್ಮ ನದಿಯಿಂದ ನೀರು ಬರ್ತಾವೆ ರೀ. ಕೋಳಿ ಫಾರ್ಮ್ ಮಾಡ್ಲಿಕ್ಕೆ ಸ್ವಲ್ಪ ಕರೆಂಟ್ ಬೇಕು ರೀ, ನೀರು ಬೇಕು ರೀ. ನೀರು ಕರೆಂಟ್ ಇವೆರಡು ಅನುಕೂಲ ಇದ್ದು ಅಂದ್ರೆ ರೀ ಮುಂದೆ ಅದಕ್ಕೆ ಜಾಗ ಮಾಡೋಕ್ಕೆ ನಮ್ಮ ಜಮೀನು ಸಾಕಟ್ಟೈತೆ ರೀ. ಆ ಜಮೀನ್ದಾಗ ಅದನ್ನು ನಾವು ಫಾರ್ಮ್ ಹಾಕೋತೀವಿ ರೀ. ನಿಮಗೆ ಇದಕ್ಕೆ ಸರ್ಕಾರದಿಂದ ಬ್ಯಾಂಕಿನಿಂದ ಯಾವ ರೀತಿಯಾದ ಒಂದು ಸಹಾಯ ವ್ಯವಸ್ಥೆಯನ್ನು ಮಾಡ್ತೀವಿ? ಸರ್ಕಾರದಿಂದ ನಮಗೆ ಸಹಕಾರಿ ಸಂಘಗಳಿಂದ ಸಾಕಷ್ಟು ಹಿಂದೂ ಸಹಾಯ ಆಗ್ಯಾವೆ, ಈಗೂ ಆಗ್ತಾವೆ. ನಾವು ಸಹಕಾರಿ ಸಂಘದಾಗ ಟ್ಯಾಕ್ಟರ್ ಲೋನು ತೊಗೊಂಡೀವಿ ರೀ. ಅವರು ಬರೀ 3% ಬಡ್ಡಿಲಿ ನಮಗೆ 9 ಲಕ್ಷಗಟ್ಟಲೆ ಲೋನ್ ಹಾಕಿಕೊಟ್ಟಾರೆ ಟ್ಯಾಕ್ಟರ್ ತೊಗೊಳಕ್ರಿ. ಮತ್ತು ನಾವು ಹೈನುಗಾರಿಕೆ ಮಾಡ್ಲಾಕೊಂಡು ನಮಗೆ 9 ಲಕ್ಷ ಲೋನ್ ಹಾಕಿಕೊಟ್ಟಾರೆ. ಇವು ಹಸು ತೊಗೊಳಕ್ಕೆ ಎಮ್ಮೆ ತೊಗೊಳಕ್ಕೆ ಕೇವಲ 3% ಬಡ್ಡಿ ರೀ ಸರ್. ಅದಕ್ಕೆ ಅದರಿಂದ ನಮಗೆ ಸರ್ಕಾರದಿಂದ ಸವಲತ್ತು ರಗಡೆ ಸಿಗ್ತಾವೆ ರೀ. ಈ ಕೋಳಿ ಫಾರ್ಮಿಗಾದರೂ ನಾವು ಇಲ್ಲಪ್ಪ ನೀವು ತುಂಬೋದು ತಕ್ಕೊಳ್ಳೋದು, ನೀವು 10-15 ವರ್ಷದಿಂದ ನೋಡ್ತೀವಿ, ನೀವು ಟ್ಯಾಕ್ಟರ್ದು ಲೋನ್ ಸರಿ ತುಂಬ್ಕೋತಾ ಬಂದಿರಿ, ಈ ಹೈನುಗಾರಿಕೆ ಲೋನು ಸರಿ ತುಂಬ್ಕೋತಾ ಬಂದಿರಿ, ನಿಮ್ಮ ಕೋಳಿ ಫಾರ್ಮಿಗೆ ನಾವು ಲೋನ್ ಕೊಡ್ತೀವಿ ಮಾಡ್ರಿ ಅಂತ ನಮಗೆ ಆ ಸಂಸ್ಥಾದವರೇ ಹೇಳ್ಯಾರಿ. ಅದು ಚಲೋ ಐತಿ. ಈಗ ನೀವು ಹಿಂದೂ ಎಲ್ಲ ತಕ್ಕೊಂಡು ತುಂಬಿ ಪೇಡ್ ಮಾಡ್ಕೋತಾ ಬಂದಿರಿ, ಕೋಳಿ ಫಾರ್ಮಿಗೆ ಲೋನ್ ಕೊಡ್ತೀವಿ ತೊಗೋರಿ, ಅದನ್ನು ಫಾರ್ಮ್ ಮಾಡ್ಕೊರಿ ಅಂತೂ ಹೇಳ್ಯಾರಿ. ಅದು ಮಾಡಬೇಕಾದ ಉದ್ದೇಶ ಐತ್ರಿ, ಮಾಡ್ತೀವಿ. ಅವರು 10 ಲಕ್ಷ ತನಕ ಲೋನ್ ಕೊಡ್ತೀನಿ ಅಂತ ಹೇಳ್ಯಾರಿ. 5,000 ಕೋಳಿ ಹಿಡಿಯುವಂಥ ಜಾಗ ಅದ ರೀ, 700 ಫೂಟ್ ಉದ್ರಿ, ಮುಂದಿಂತಿ 60-70 ಫೂಟ್ ಆಗಲ್ಲ. ಇದನ್ನೊಂದು ಫಾರ್ಮ್ ತಯಾರು ಮಾಡ್ಕೊ ಅಂತ ಹೇಳ್ಯಾರ ಅವರು. ಅವರ 10 ಲಕ್ಷ ಲೋನ್ ಕೊಡ್ತೀನಿ ಅಂತ ಹೇಳ್ಯಾರ ರೀ. ಹೆಚ್ಚಿಗೆ ಆದರೂ ಖರ್ಚು ನಾವು 12 ಲಕ್ಷ ತನಕನೂ ಆಗ್ತೈತೆ ಅಂತ ಹೇಳ್ತಾರೆ ರೀ. ಇನ್ನುಳಿದ ದುಡ್ಡು ನಮ್ಮ ಕೈಲಿಂದ ಹಾಕಿ ನಾವು ಮಾಡ್ತೀವಿ ಸರ್. ಕೋಳಿ ಫಾರಂ ಮಾಡ್ತಿದ್ದೀರಾ, ಅದರಿಂದ ಬೇರೆಯವ್ರಿಗೂ ಕೆಲಸ ಕೊಡಬಹುದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಕೋಳಿ ಫಾರ್ಮ್ ಮಾಡೋದು ಸರ್ ಎಲ್ಲನೂ ನಾವು ಒಬ್ಬನ ಮಾಡ್ತಂದ್ರೂ ಆಗಂಗಿಲ್ಲ, ಅದಕ್ಕೆ ಲೇಬರ್ಗಳು ಬೇಕಾರೆ. ನಾವು ಅದಕ್ಕೆ ಕೋಳಿ ಫಾರ್ಮಿಗೆ ರೀ ಅದಕ್ಕೆ ಹೆಚ್ಚು ಆಳು ಹತ್ತಂಗಿಲ್ಲ ರೀ, ರಾತ್ರಿ ಒಬ್ಬ ಹಗಲಿ ಒಬ್ಬ, 2 ಲೇಬರ್ ಬೇಕು ರೀ. ಅವು 2 ಲೇಬರ್ ತೊಗೊಂಡು ಅದನ್ನು ಮೇಂಟೈನ್ ಮಾಡ್ತೀವಿ ಸರ್. ಒಳ್ಳೆಯದು ಬಾಳಪ್ಪ ಜಂಬಿಗೆಯವರು ಇದುವರೆಗೆ ಬಂದು ತಮ್ಮ ಕೃಷಿ ಚಟುವಟಿಕೆ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್. ಇದುವರೆಗೆ ಜಮಖಂಡಿ ತಾಲೂಕು ಕವಟಗಿ ಗ್ರಾಮದ ಪ್ರಗತಿಪರ ರೈತರಾದ ಬಾಳಪ್ಪ ಜಮಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಹೇಶ್ ಹೆಚ್ಎಂ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಳಿಕಟ್ಟಿಯ ದಾನವ್ವ ಎಸ್ ಚೌಹಾಣ್ ಇವರಿಂದ ಜನಪದ ಗೀತೆಗಳು.